ಶಿವಗಂಗಾ ನಗರ ನಿವಾಸಿನಿ, ಶಿವಗಂಗಾ ನಗರ ನಿವಾಸಿನಿ, ಶಿವಗಂಗಾ ನಗರ ನಿವಾಸಿನಿ, ಶಿವಗಂಗಾ ನಗರ ನಿವಾಸಿನಿ, ಶಿವಗಂಗಾ ನಗರ ನಿವಾಸಿನಿ, ಶಿವಚರ ಜಯೇಶ್ವರಿ ಮಾಮವ, ಶಿವಗಂಗಾ ನಗರ ನಿವಾಸಿನಿ, ಶಿವಚರ ಜಯೇಶ್ವರಿ ಮಾಮವ, ಶಿವಗಂಗಾ ನಗರ ನಿವಾಸಿನಿ, ರಾಜೇಶ್ವರಿ ಮಾಮವ, ಶಿವಗಂಗಾ ನಗರ ನಿವಾಸಿನಿ, ರಾಜೇಶ್ವರಿ ಮಾಮವ, ಶಿವಗಂಗಾ ಅಭಯ ವರದೆಂಬ ಅಂಬ, ಅಭಯ ವರದೆಂಬ ಮಾಯಿ ಅಂಬ ಮಾಯಿ ಅಂಬ, ಅಭಯ ವರದೆಂಬ ಮಾಯೆ ಅಭಯ ವರದೆಂಬ ಮಾಯೆ, ನಿಗಮ ಗಣಿತ ವಿಭವೇ ಪರಶಿವಗಾಯೇ, ಅಗಣಿತ ವಿಭವೇ ಪರಶಿವಗಾಯೇ, ಅಗಣಿತ ವಿಭವೇ ಅಗಣಿತ ವಿಭವೇ ಪರಶಿವಗಾಯೇ, ನಗರ ನಿವಾಸಿನಿ, ರಾಜೇಶ್ವರಿ ಮಾಮವ, ಶಿವಗಂಗಾ ಮದನ ರುಚಿ ವಿಜಿತ ಅಂಬ, ವದನ ರುಚಿ ವಿಜಿತ ಕಮಲೇ ಅಂಬ, ವದನ ರುಚಿ ವಿಜಿತ ಕಮಲೇ ಅಂಬ, ವದನ ರುಚಿ ವಿಜಿತ ಕಮಲೇ ಅಂಬ, ವದನ ರುಚಿ ವಿಜಿತ ಕಮಲೇ, ಉಭಯ ಪಾರ್ಶ್ವ ವಿರಾಜಿತ ವಾಣಿ ಕಮಲೆ, ಪಾರ್ಶ್ವ ವಿರಾಜಿತ ವಾಣಿ ಕಮಲೆ, ಪಾರ್ಶ್ವ ವಿರಾಜಿತ ವಾಣಿ ಕಮಲೆ, ಪಾರ್ಶ್ವ ವಿರಾಜಿತ ವಾಣಿ ಕಮಲೆ, ಶಿವಗಂಗಾ ನಗರ ನಿವಾಸಿನಿ, ರಾಜೇಶ್ವರಿ ಮಾಮವ, ಶಿವಗಂಗಾ ಪರಿಶ್ಯಾ.